ನಾನು ಮುಂಚೆ ಎಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ ಮಿಲಿಟ್ ರಿಲೇಟೆಡ್ ವರ್ಕ್ ಆಮೇಲೆ ಏನೇನೋ ಬೇರೆ ಬೇರೆ ಕಾಲೇಜಲ್ಲಿ ಸಣ್ಣ ಸಣ್ಣ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಸೊ ಆಮೇಲೆ ನಮ್ಗೆ ಏನಿಸ್ತು, ಈ ಕೋಳಿ ಫುಡ್ ತಯಾರು ಮಾಡೋದು ಒಂದು ಒಳ್ಳೆ ಪ್ರಾಜೆಕ್ಟ್ ಇದೆ, ಇದನ್ನ ಸ್ಟಾರ್ಟ್ ಮಾಡಿದ್ವಿ ನಾವು. ನೀವು ಯಾವ ಊರಿನವರು? ನಂದ ಪ್ರಾಪರ್ ಬಂದ್ಬಿಟ್ಟು ಬಿಜಾಪುರ ಹತ್ರ ಬಬಲೇಶ್ವರ. ಸೊ ವಿದ್ಯಾಭ್ಯಾಸ ಹಾಗೂ ಪ್ರೈಮರಿ ಎಜುಕೇಶನ್ ಎಲ್ಲ ಅಲ್ಲೇ ನಾನು ಬಿಜಾಪುರಲ್ಲಿ ಮುಗಿಸಿದ್ದೆ. ನಿಮ್ ತಂದೆ ತಾಯಿ ರೈತರ? ನಮ್ ತಂದೆಯವರು ರೈತರು, ನಮ್ದು ಒಂದು 10 ಎಕರೆ ಅಷ್ಟೇ ಲ್ಯಾಂಡ್ ಇದೆ ಅಲ್ಲೆಲ್ಲ ಬಿಜಾಪುರಲ್ಲಿ. ನನಗೆ ಯಾಕೆ ಉದ್ಯಮಿ ಆಗ್ಬೇಕು ಅನಿಸಂದ್ರೆ, ನಾವು ಇನ್ನೊಬ್ಬರಿಗೆ ಕಡೆ ವರ್ಕ್ ಮಾಡೋಕ್ಕಿಂತ ನಾವು ಸ್ವಂತಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಇರುತ್ತೆ, ಬಟ್ ಅದರಿಂದ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೈಫಲ್ಲಿ ನಾವು ಏನಾದರೂ ಒಂದು ದೊಡ್ಡದು ಮಾಡ್ಬೇಕಾದ್ರೆ ಕಷ್ಟ ಅನುಭವಿಸಬೇಕಾಗುತ್ತೆ. ಸೊ ನಮ್ದು ಒಂದು ಒಳಗಿಂದ ಮುಂಚೆ ಅಂದ್ರೂ ಏನಾದರೂ ನಾವು ಸ್ವಂತದ್ದು ಮಾಡಬೇಕು, ಯಾಕಂದ್ರೆ ಈಗಿನ ಕಾಲದಲ್ಲಿ ಅಪರ್ಚುನಿಟಿ ಬಿಸ್ನೆಸ್ಸಲ್ಲಿ ಜಾಸ್ತಿ ಚೆನ್ನಾಗಿದೆ. ನಾವು ಇನ್ನೊಬ್ಬರ ಕಡೆ ಜಾಬ್ ಎಲ್ಲರೂ ಭಾಳ ಸ್ಟಿಕರ್ಸ್ ಭಾಳ ಇದ್ದಾರೆ, ಬಟ್ ಜಾಬ್ ಪ್ರೊವೈಡರ್ ಭಾಳ ಕಡಿಮೆ ಇದ್ದಾರೆ. ಸೊ ನಾವು ಬಿಸ್ನೆಸ್ ಮಾಡಿದ್ರೆ ನಮಗೂ ಒಂದು ಅದು ಲೈಫಲ್ಲಿ ಏನೋ ಒಂದು ದೊಡ್ಡ ಪ್ರಮಾಣದ ಮಾಡಬಹುದು ಕನಸಾಗಿದೆ. ಆಮೇಲೆ ಏನು ಅಪರ್ಚುನಿಟಿ ಏನಿದೆ ಈ ಇಂಡಿಯಾದಾಗ, ಸದ್ಯಕ್ಕೆ ಭಾರತದಲ್ಲಿ ಏನು ಅಪರ್ಚುನಿಟಿ ಇದೆ, ಭಾರತದ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ತುಂಬಾ ಒಳ್ಳೆ ಅಪರ್ಚುನಿಟಿ ಇದೆ, ಅದರ ಸಲುವಾಗಿ ನಾವು ಉದ್ಯಮಿ ಆಗ್ಬೇಕಂತ ಆಸೆ ಪಟ್ಟಿದ್ದೀನಿ. ಮತ್ತ ಕರಣ್ ಕೇಳ್ತೀನಿ ನಾನು, ಕರಣ್ ಈ ಸ್ಟಾರ್ಟ್ಅಪ್ ಏನ್ ಶುರು ಮಾಡಿರಿ, ಅದ್ರ ಹೆಸರೇನು ಕರಣ್? ಕೊಡೋ ಪ್ರೀಮಿಯಂ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್. ನಾವು ಈಗ ಸ್ಪೆಷಲೈಸ್ಡ್ ಆಗಿ ನಾವು ಕೋಳಿ ಫೀಡನ್ನು ರೆಡಿ ಮಾಡ್ತೀವಿ ಮೇಡಮ್. ಮತ್ತೆ ಫ್ಯೂಚರ್ ಡೇಸ್ ಅಲ್ಲಿ ಹಸುಗಳಿಗೂ ಮತ್ತೊಳ್ಳೆ ಕುರಿಗಳಿಗೂ ಎಲ್ಲ ಫೀಡ್ ಮಾಡ್ಬೇಕಂತೇಳಿ ನಮ್ದೊಂದು ಏಮ್ ಇಟ್ಕೊಂಡು ಹೊಂಟಿದೀವಿ ರೀ ಮೇಡಮ್. ನೀವು ಕೋಳಿಗಳಿಗೆ ಈಗ ಸದ್ಯ ಕೊಡೋ ಪ್ರೀಮಿಯಂ ಫೀಡ್ಸ್ ಅನ್ನುವಂತ ನಿಮ್ಮ ಸ್ಟಾರ್ಟ್ಅಪ್ ಕಂಪನಿಯಿಂದ ಕೋಳಿಗಳಿಗಾಗಿ ಆಹಾರ ತಯಾರು ಮಾಡ್ತೀರಿ. ಆ ನಂತರ ನೀವು ಹೈನುಗಾರಿಕೆ ಮತ್ತ ಕುರಿ ಸಾಕಾಣಿಕೆ ಈ ಕ್ಷೇತ್ರದಲ್ಲಿ ಕೂಡ ಆಕಳುಗಳಿಗೆ ಮತ್ತು ಕುರಿ ಆಡುಗಳಿಗೆ ಆಹಾರ ತಯಾರಿ ಮಾಡುವಂತ ಕನಸನ್ನ ನೀವು ಹೊಂದಿರಿ. ಹಾಗೂ ಮೇಡಮ್ ಸಪ್ಲಿಮೆಂಟ್ಸ್, ಅವಕ್ಕೆ ಏನಾದರೂ ರೋಗ ಏನಾದರೂ ಬಂದ್ರೆ ಸಪ್ಲಿಮೆಂಟ್ಸ್ ಅಂದ್ರ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇರ್ಬೋದು, ಅದಕ್ಕೆ ಏನಾದರೂ ಅದನ್ನು ಕೂಡ ನಾವು ಫ್ಯೂಚರಿಸ್ಟಿಕ್ ಅಲ್ಲಿ ಅದನ್ನ ಥಾಟ್ ಇದೆ ನಾವು ಮಾಡ್ಬೇಕಂತ. ಆಮೇಲೆ ಕರಣ್ ನೀವು ಯಾವ ಊರಿನವರು? ನಾವು ಇಲ್ಲಿ ಸಿಂಗನಹಳ್ಳಿ ಮೇಡಮ್, ಧಾರವಾಡ ತಾಲೂಕ್ ಧಾರವಾಡ ಜಿಲ್ಲಾ ರೀ ಮೇಡಮ್. ಕರಣ್, ಎಲ್ಲಾರ್ಗೂ ಏನ್ ಅನ್ನಿಸ್ತದ, BSc ಅಗ್ರಿ ಮಾಡಿದ್ರ ಬಹಳ ಚಲೋ ನೌಕರಿ ಸಿಗ್ತಾವ, ಸರ್ಕಾರಿ ನೌಕರಿನೂ ಸಿಗ್ತಾವ, ಪ್ರೈವೇಟ್ ಕಂಪನಿ ಒಳಗೂ ಸಿಗ್ತಾವ, ಯಾಕಪ್ಪ ನಿಮಗ ನಿಮ್ದ ಸ್ಟಾರ್ಟ್ಅಪ್ ಮಾಡ್ಬೇಕನ್ನಿಸ್ತು ಅಂದ್ರೆ ಮೇಡಮ್? ಅಲ್ಲಿ ಇನ್ ಟೈಮ್ ಹೋಗ್ಬೇಕು, ಮತ್ತೆ ಇಷ್ಟು ದಿವಸನೂ ಅದನ್ನೇ ಮಾಡಿ ಮೇಡಮ್. LKG ಟು ಅಪ್ ಟು ಡಿಗ್ರಿ ತನೂ ರೀ, ಬೆಳಗ್ಗೆ ಹೋಗೋದು ಇವ್ನಿಂಗ್ ಬರೋದ್ರಿ ಮೇಡಮ್. ಇನ್ನೊಬ್ರು ಅಂದ್ರೆ ವರ್ಕ್ ಮಾಡ್ಬೇಕ್ರಿ ಮೇಡಮ್, ಅಲ್ಲಿ ಪ್ರೆಷರ್ ಇರತ್ತೆ ರೀ, ಬಟ್ ಆ ಪ್ರೆಷರ್ ಅದು ವ್ಯಾಲಿಡ್ ಇಲ್ರಿ ಮೇಡಮ್. ನಾವು ಪ್ರೆಷರ್ ಅದನ್ನ ತಗೊಳ್ಳೋದಕ್ಕೂ ಏನದು ಮುಂದೆ ಫ್ಯೂಚರ್ ಡೇಸ್ ಅಲ್ಲಿ ಉಪಯೋಗ ಇಲ್ರಿ. ಇಲ್ಲಿ ನಾವು ಪ್ರೆಷರ್ ತಗೊಂಡ್ರೆ ಮುಂದೆ ನಮ್ಗೆ ನಮ್ಮದೇ ಆದಂಥ ಒಂದು ಓನ್ ಬಿಸ್ನೆಸ್ ಇತ್ತಂದ್ರೆ ನಾವು ಅನ್ಕೊಂಡ್ರೆ ಡ್ರೀಮ್ ಅಚೀವ್ ಆಗ್ಬೋದ್ರಿ, ನಾವು ಟಾರ್ಗೆಟ್ ರೀಚ್ ಆಗ್ಬೋದ್ರಿ, ನಾವು ಈ ಕಂಪ್ನಿನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಒಯ್ಬೋದ್ರಿ, ನಮ್ಮದು ಒಂದು ಹೊರಗೆ ಅಂದ್ರೆ ಸೊಸೈಟಿ ಒಳಗೆ ಒಂದು ನೇಮ್ ಬರುತ್ತೆ. ಸ್ಟಾರ್ಟಿಂಗ್ ಸ್ಟ್ರಗಲ್ ಮಾಡ್ಬೇಕಾಗತ್ರಿ, ಬಟ್ ಮುಂದ್ಗಡೆ ನಾವು ಈಸಿಯಾಗಿ ಲೀಡ್ ಮಾಡಬಹುದ್ರಿ. ಈಗ ಮೊದಲಿಗೆ ನಿಮ್ಗೆ ಕಷ್ಟ ಇದ್ರು ಆಮೇಲೆ ನೀವು ಆರಾಮಿರಬಹುದು ಅನ್ನುವಂತ ವಿಚಾರ ನಿಮ್ದು. ಮಹಾವೀರ್, ಈಗ ಏನೋ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಮೊದಲಿಗೆ ಎಲ್ಲಾರು ಹೇಳೋದೇನಂದ್ರ ಅದಕ್ಕೆ ದುಡ್ಡು ಯಾರು ಹಾಕ್ತಾರ, ಇನ್ವೆಸ್ಟ್ಮೆಂಟ್ ಯಾರು ಹಾಕ್ತಾರ, ನಮ್ಗೆ ಎಲ್ಲಿಂದ ಸಹಾಯ ಸಹಕಾರ ಸಿಗ್ತದ ಅನ್ನೋದು ಬಹಳ ಮಂದಿಗೆ ವಿಚಾರ ಇರ್ತದ. ನಿಮಗ ಯಾರಿಂದ ಸಹಾಯ ಸಹಕಾರ ಸಿಕ್ತು ಈ ಉದ್ಯಮ ಶುರು ಮಾಡಕ್, ಎಲ್ಲಿಂದ ನೀವು ಆ ದುಡ್ಡು ತಂದ್ರಿ? ನಾವು ಫಾರ್ಚುನೇಟ್ಲಿ ಬಹಳ ಲಕ್ಕಿ ಒಂದ್ ಸ್ವಲ್ಪ ಇದ್ದೀವಿ. ಆಮೇಲೆ ನಾವು ಏನಾದ್ರು ಫೈನಲ್ ಇಯರ್ ಸ್ಟಾರ್ಟ್ ಮಾಡಿದಾಗ NHP IDP ಅಂತ ನಮ್ಮ ಕಾಲೇಜಲ್ಲಿ ಏನು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ಬೇಕಂತ ಅವ್ರು ಸ್ವಲ್ಪ ಅಮೌಂಟ್ 1 lakh rupees ಅವ್ರು ನಮಗೆ ಪ್ರೊಟೋಟೈಪ್ ಡೆವಲಪ್ ಮಾಡ್ಬೇಕಂತ ಕೊಟ್ಟಿದ್ರೆ ರಿಸರ್ಚ್ ರಿಲೇಟೆಡ್, ನೀವು ಏನಾದ್ರು ಹೊಸ ಐಡಿಯಾ ಆದ್ರೆ ಅದನ್ನ ನೀವು ಟ್ರೈ ಮಾಡಬಹುದು ಅಂತ. ಸೊ ಆಮೇಲೆ ಏನಾಯ್ತು ಅಂದ್ರೆ ನಾವು ಅವ್ರ ಕಾಲೇಜಲ್ಲೇ ನಮಗೆ ಒಂದು ಬಿಲ್ಡಿಂಗ್ ನಮಗೆ ಅವ್ರು ರೆಂಟಲ್ ಫ್ರೀ 2 years ತನ ನಮಗೆ ರೆಂಟಲ್ ಫ್ರೀ ಆಗಿ ಬಿಲ್ಡಿಂಗ್ ನಮಗೆ ಸಪೋರ್ಟ್ ಕೊಟ್ರು ಕಾಲೇಜ್ದವರು. ಆಮೇಲೆ ಇನ್ನೊಂದು ಯಾರಾದರೂ ಕೃಷಿ ಉದ್ಯಮಿ ಮಾಡ್ಬೇಕಾದ್ರೆ RKVR ರಫ್ತಾರ್ ಅಂತ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ ಕೃಷಿ ಉದ್ಯಮಿಗಳಿಗೆ ಅಂತ. ಆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಬಹುದು ನಮ್ಮ ರೈತ ಬಾಂಧವರಿಗೆ? ಹಾ ಮ್ಯಾಮ್, ಅದನ್ನ ಇನ್ನೊಂದು ಏನ್ ಇಂಟ್ರೆಸ್ಟಿಂಗ್ ಅಂದ್ರೆ ಅದನ್ನ ಯಾರ ಕಲ್ತವ್ರ ಅಪ್ಲೈ ಮಾಡ್ಬೇಕಂತ ಏನಿಲ್ಲ ಮೇಡಮ್, ರೈತರು ಅಪ್ಲೈ ಮಾಡಬಹುದು. ಯಾರಾದ್ರೂ ಅವ್ರಿಗೆ ಏನಾದ್ರು ಹೊಸದ್ ಏನಾದ್ರು ಮಾಡ್ಬೇಕಂತಿದೆ ಕೃಷಿಯಲ್ಲಿ, ಯಾರ ಏನಾದ್ರು ಒಬ್ಬರು ಏನೋ ಹೊಸದೊಂದು ವೀಡಿಂಗ್ ಮಷಿನ್ ಕಂಡಿರ್ತಾರೆ, ಹೊಸದೊಂದು ಸ್ಪ್ರೇಯಿಂಗ್ ಯೂನಿಟ್ ಕಂಡಿರ್ತಾರೆ, ಅವರು ಕೂಡ ಅದನ್ನ ಬಂದು RKVR ರಫ್ತಾರಲ್ಲಿ ಅಪ್ಲೈ ಮಾಡಬಹುದು. ಈ ಯೋಜನೆಯ ಲಾಭ ಪಡ್ಕೋಬೇಕು ಅಂತ ಹೇಳಿದ್ರೆ ರೈತರಿಗೆ ಯಾವುದೇ ನಿಮ್ ತರ BSc ಗ್ರಾಜುಯೇಟ್ ಪದವಿ ಪಡೆದಿರ್ಬೇಕು ಕೃಷಿ ಒಳಗ ಅಂತೇನಿಲ್ಲ, ರೈತ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ದಿದ್ರು ನಡೀತದ. ಹೆಂಗ ಇದ್ರ ಬಗ್ಗೆ ನಿಮಗ್ ಗೊತ್ತಾಯ್ತು? ಸದ್ಯಕ್ಕೆ ನೀವು ಏನಾದ್ರು ಧಾರವಾಡ ಹುಬ್ಳಿ ರೀಜನ್ಸ್ ಅಲ್ಲಿ ಇದ್ರೆ ಅಗ್ರಿ ಕಾಲೇಜ್ ಅಲ್ಲಿ ಮೇನ್ ಬಿಲ್ಡಿಂಗ್ ಅಲ್ಲಿ RKVR ರಫ್ತಾರ್ ಅಂತ ಒಂದು ಯೂನಿಟ್ ಇದೆ. RKV ಅಂತ ಹೇಳಿದ್ರೆ ಏನು? RKVY ರಫ್ತಾರ್ ಅಂದ್ರೆ ರಾಷ್ಟ್ರೀಯ ಕೃಷಿ ವಿಜ್ಞಾನ ಯೋಜನೆ, ಅದ್ರ ಅಂಡರ್ ಇದು ರಫ್ತಾರ್ ಅಂದ್ರೆ ಸಪೋರ್ಟ್. ರಫ್ತಾರ್ ಅಂದ್ರೆ ಹಿಂದಿ ಶಬ್ದ, ರಫ್ತಾರ್ ಅಂದ್ರೆ ಏನೋ ಒಂದು ವೇಗ ಹಿಡ್ಕೊಂಡು ಹೋಗುದು ಅಂದ್ರೆ ಅಭಿವೃದ್ಧಿಯ ಸಂಕೇತ ಆ ಶಬ್ದ. ಸೊ ಆ ರಫ್ತಾರ್ ಯೋಜನೆ ಒಳಗ ಲಾಭ ಪಡ್ಕೊಂಡ್ರಿ ನೀವು? ಅವ್ನ ಯಾರಾದ್ರೂ ಬಂದು ಇಲ್ಲಿ ಅಗ್ರಿ ಕಾಲೇಜಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅದರಲ್ಲಿ ಅವ್ರು ಅಪ್ಲೈ ಮಾಡ್ಬೋದು. ಮತ್ತೆ ಬೇರೆ ಬೇರೆ ಕಡೆ ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ ಮೇಡಮ್, ಅದನ್ನ ಆಫ್ಲೈನ್ ಆಗಿ ಬರ್ಬೇಕಂತ ಏನು ಯಾವುದೋ ನೆಸೆಸಿಟಿ ಇಲ್ಲ ಅವ್ರಿಗೆ. ಯಾರು ಆನ್ಲೈನ್ ಅಲ್ಲಿ ನೀವು ಹೊಡೆದ್ರೆ ಆರ್ ಕೆ ವೈ ರಫ್ತಾರ್ ಅಂತ ಆನ್ಲೈನ್ ಪ್ರತಿ 6 ತಿಂಗಳು 3 ತಿಂಗಳು ಕರ್ದಾಗ ಕರಿತಿರ್ತಾರ ಅದನ್ನ. ಸೊ ಅವ್ರು ರೈತರು ಯಾರಾದ್ರು ಅವ್ರು ಅಪ್ಲೈ ಮಾಡಿ ಬೇರೆ ಕಡೆ ಹೆಲ್ಪ್ ತೊಗೊಂಡು ಅಪ್ಲೈ ಮಾಡಿಸ್ಕೊಂಡ್ರೆ ಅವ್ರ ಐಡಿಯಾ ಹೇಳ್ಬೇಕು ಅಷ್ಟೇ ಅಲ್ಲಿ ಕರೆಕ್ಟಾಗಿ. ಆಮೇಲೆ ಅದು ಸ್ವಲ್ಪ ಸ್ಲೋ ಪ್ರೊಸೆಸ್ ಇದೆ ಆಕ್ಚುಲಿ, ಗೌರ್ಮೆಂಟ್ ಅಂದ್ರೆ ನಾವು ಅಟ್ ಎಕ್ಸೆಪ್ಟ್ ಮಾಡೋಕೆ ಬರಲ್ಲ ಸ್ಪೀಡಾಗಿ, ಸ್ಲೋ ಇದೆ ಬಟ್ ಗ್ಯಾರಂಟಿ ಆಗಿ ನಿಮಗೆ ಅಮೌಂಟ್ ಸಿಗುತ್ತೆ. ಫಸ್ಟಿಗೆ ನಿಮಗೆ ಫಸ್ಟ್ 5 ಲಕ್ಷ ತನಕ ಕೊಡ್ತಾರೆ ಮೇಡಮ್ ಸಪೋರ್ಟ್. ಆಮೇಲೆ ಅದನ್ನ 5 ಲಕ್ಷ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಅಪ್ ಟು 25 ಲಕ್ಷ ತನ ನಿಮಗೆ ಸಪೋರ್ಟ್ ಕೊಡ್ತಾರೆ. ಸೊ ಇದನ್ನು 25 ಲಕ್ಷ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ತೋರಿಸಿದ್ರೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಇನ್ನು ಎಕ್ಸಲರೇಟರ್ ಪ್ರೋಗ್ರಾಮ್ ಅಂತ ಬರುತ್ತೆ ಥರ್ಡ್. ಸೊ ಅದು ಬಟ್ ಇಟ್ ವಿಲ್ ಟೇಕ್ 1 or 2 years. ಬಟ್ ಅವ್ರು ಪೇಷಂಟ್ ಮಹಾವೀರ್ ಇದಕ್ಕೆ ಹೊಲ ಇರ್ಬೇಕಂತ ಹೇಳಿ ಏನಾದ್ರು ಏನಿಲ್ಲ ಆತರ ಏನ್ ಕಂಡೀಷನ್ ಆತರ ಏನಿಲ್ಲ, ಜಸ್ಟ್ ಚಲೋ ಐಡಿಯಾ ಇರ್ಬೇಕು ಅವ್ರಿಗೆ. ಹಾ, ಒಂದು ಯೋಜನೆ ಇರಬೇಕು, ಪರಿಶ್ರಮ ಮಾಡಬೇಕು ಅನ್ನುವಂತ ಸದ್ಭಾವನೆ ಇರಬೇಕು, ಉತ್ಸಾಹ ಇರಬೇಕು. ಆಮೇಲೆ ಕರಣ್, ನಾನ್ ನಿಂಗೆ ಕೇಳ್ತೀನಿಪ್ಪ, ಈ ವಿದ್ಯಾರ್ಥಿ ಜೀವನ ಅಂದ್ರೆ ನೀವು ಆರಾಮಿರ್ತೀರಿ, ಎದ್ದ ಮೇಲೆ ಓದುದಂದ ಕೆಲಸ ಇರ್ತದೆ ನಿಮಗೆ, ಇದು ಪರಿಶ್ರಮ, ನಮ್ಮ ಉದ್ಯಮ ನಾವು ಮಾಡ್ಬೇಕಂದ್ರೆ ಪರಿಶ್ರಮ ಪಡಬೇಕು. ನಿಮ್ಮ ದಿನಚರಿ ಹೆಂಗದ ಕರಣ್? ಈಗ ದಿನಚರಿ ಅಂದ್ರೆ ಮೇಡಮ್, ಬೆಳಗ್ಗೆ ನಾವೀಗ ಸಪ್ಲೈ ಇನ್ ಫೀಡ್ ಸಪ್ಲೈ ಕೊಡ್ತಿದ್ವಿ ಮೇಡಮ್, ನಾವು ಫಾರ್ಮರ್ಸ್ ಹತ್ರ ಹೋಗ್ತೀವಿ ಅಲ್ಲಿ ರೈತರ ಕಡೆ ಹೋಗ್ತೀವಿ, ನಮ್ ಫೀಡ್ ಹಾಕಿರ್ತಾರಲ್ರಿ, ಇವತ್ತು ಎಷ್ಟು ಬಂತು, ನಾಳೆಗೆ ಎಷ್ಟು ಬಂತು, ಎಲ್ಲಿ ಡೌನ್ ಆಯ್ತು, ಪ್ರೊಡಕ್ಷನ್ ಹೆಗ್ ತತ್ತಿ ಇಳುವರಿ ಹೆಚ್ಚುವರಿ ಅಂದ್ರೆ ನೀವು ಅದ್ರ ಬಗ್ಗೆ ಒಂದ್ ನಿಗಾ ಇಡ್ತೀರಿ ಅಂದ್ರೆ. ಹಾ, ನಮ್ ಕಂಪನಿಯಿಂದ ಎಸ್ಪೆಷಲಿ ನಮ್ ಕಂಪನಿಯಿಂದ ಮೇಡಮ್ ನಾವು ಡೈಲಿ ವಿಸಿಟ್ ಮಾಡ್ತೀವಿ ಮೇಡಮ್, ಅಪ್ ಟು ಫಾರ್ಮರ್ ಅವ್ರಿಗೆ ತೃಪ್ತಿ ಆಗುತ್ತಾನಾರಿ ಮೇಡಮ್. ಅವ್ರು ಹಾ ನಮ್ಗೆಲ್ಲ ಕರೆಕ್ಟ್ ಇದೆಯಪ್ಪ ಅಂದ್ರೆ, ನಾವು ಸ್ಟಾರ್ಟಿಂಗ್ ಇವಾಗ ಅಂದ್ರೆ ಯಾವ್ದೋ ಒಂದ್ ಫೀಡ್ ಹಾಕ್ತಿರ್ತಾರೆ ಮೇಡಮ್, ಇವಾಗ ಅವ್ರು ನಮ್ದು ಹಾಕಕ್ ಸ್ಟಾರ್ಟ್ ಮಾಡ್ತಾರಲ್ರಿ, ಅವಾಗ ರೈತ ಅವ್ ತೃಪ್ತಿ ಪಟ್ಟ ನಮ್ಗೆ ನಮ್ಗೆ ಸ್ಯಾಟಿಸ್ಫಾಕ್ಷನ್, ನಮಗೂ ಸ್ಯಾಟಿಸ್ಫಾಕ್ಷನ್ ಇರ್ತದ್ರಿ, ಅವ್ರಿಗೂ ಸ್ಯಾಟಿಸ್ಫಾಕ್ಷನ್ ರೀ ಮೇಡಮ್. ಆಮೇಲೆ ಏನೋ ಗೈಡೆನ್ಸ್ ಏನಾದ್ರೂ ಅವ್ರಿಗೆ ಅಲ್ಲಿ ಏನಾದ್ರು ರೋಗ ಬಂದ್ರೆ, ಏನಾದ್ರೂ ಚಲೋ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದ್ರೆ ಅದಕ್ಕೂ ನೀವು ಮಾರ್ಗದರ್ಶನ ಕೊಡ್ತೀರಿ. ಗ್ರಾಹಕರ ಸಂತುಷ್ಟಿನ ಈ ಸ್ಟಾರ್ಟ್ಅಪ್ಗಳು ಯಾವುದೇ ಉದ್ಯಮದ ಅಭಿವೃದ್ಧಿಗೆ ಯಶಸ್ಸಿಗೆ ಕಾರಣ ಆಗ್ತಾವ. ಸೊ ಅವರನ್ನ ನೀವು ಟ್ರ್ಯಾಕ್ ಇಟ್ಕೊಂಡಿರಿ, ಅಂದ್ರೆ ಅವ್ರ ಬಗ್ಗೆ ಮಾಹಿತಿ ಇಟ್ಕೊಂಡಿರಿ, ಅವ್ರಿಗೆ ಮಾರ್ಗದರ್ಶನ ಕೊಡಾಕತ್ತೀರಿ. ಮತ್ತ ಇಷ್ಟೆಲ್ಲ ಮಾಡ್ತಿರಲ್ಲಪ್ಪ, ನೀವು ಎಷ್ಟು ಮಂದಿಗೆ ಕೆಲಸ ಕೊಟ್ಟಿರಿ ಲೇಬರ್ಸ್ಗೆ? ಇವಾಗ ಸದ್ಯಕ್ಕೆ 3-4 members ಇದಾರೆ ಮೇಡಮ್, ಅಂದ್ರೆ ಪಾರ್ಟ್ ಟೈಮ್ ಅಂತ ಹೇಳಿ ತಗೊಂಡಿದ್ದೀರಿ ಮೇಡಮ್. ಈಗ ಸ್ಟಾರ್ಟಿಂಗ್ ಅಲ್ರಿ ಮೇಡಮ್, ಇದು ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವೊಂದು 4-5 ಜನಕ್ಕೆ ಅಷ್ಟೇ ರೀ ಮೇಡಮ್, ನಮ್ಗೆ ನೀಡಿದ್ದ ತಗೋತೀರಿ ಮೇಡಮ್, ಅಂದ್ರೆ ವೀಕ್ಲಿ ಒಂದು 3-4 days ರೀ ಮೇಡಮ್. ಆಮೇಲೆ ನಿಮಗ ಪೇಟೆಂಟ್ಗೆ ಅಂದ್ರೆ ಹಕ್ಕು ಸ್ವಾಮ್ಯ ಅಂತ ಏನ್ ಹೇಳ್ತಾರ, ಅದಕ್ಕೆ ಅರ್ಜಿ ಹಾಕೊಂಡಿರಿ ಅಂತ ನಾವು ಕೇಳ್ಪಟ್ಟಿವಿ, ಇದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ ಮಹಾವೀರ್ ಮತ್ತು ಕರಣ್? ನೀವು ಯಾವ್ದಾದ್ರು ಏನಾದ್ರು ಹೊಸದೇನಾದ್ರು ಮಾಡಿದ್ರೆ ರೈತರು, ಫಾರ್ ಎಕ್ಸಾಂಪಲ್ ಏನೋ ಹೊಸದೇನಾದ್ರು ಅವ್ರದ್ದು ಹೊಸ ಡಿಸೈನ್ ಆಗಲಿ, ಹೊಸ ಫಾರ್ಮುಲೇಷನ್ ಆಗಲಿ, ಹೊಸದೇನಾದ್ರು ಅವ್ರ ಡಿಸೈನ್ ರಿಲೇಟೆಡ್ ಅಥವಾ ಏನಾದ್ರು ಇನೋವೇಷನ್ ಏನಾದ್ರು ಹೊಸದ ಮಾಡೋ ರೀತಿಯಲ್ಲಿ ಹೊಸದ ರೀತಿಯಾಗಿ ಏನಾದ್ರು ಯಾರೋ ಪ್ರೊಸೆಸ್ ಓರಿಯೆಂಟೆಡ್ ಇರ್ಬೋದು, ಅಂದ್ರೆ ಅದನ್ನ ಮಾಡುವ ವಿಧಾನ, ಮಾಡುವ ರೀತಿ, ಮಾಡುವ ಡಿಸೈನ್ ಏನಾದ್ರು ಹೊಸದ ತರವಾಗಿದ್ರೆ ನೀವು ಅದು IP ಅಂತ ಬರುತ್ತದೆ, ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ. ಸೊ ಅದರಲ್ಲಿ ಆನ್ಲೈನ್ ಅಪ್ಲೈ ಮಾಡಬಹುದು. ಬೆಸ್ಟ್ ಅಂದ್ರೆ ಯಾರಾದರೂ ಕನ್ಸಲ್ಟೆಂಟ್ ಸಿಗ್ತಿರ್ತಾರ, ಅಂದ್ರೆ ಲಾಯರ್, ಅವ್ರ ಲಾಯರ್ ನೀವು ಒಬ್ರು ಯಾರು ಲಾಯರ್ ಅಪ್ರೋಚ್ ಆದ್ರೆ ಕೊಡ್ತಾರೆ, ಒಬ್ರು ಮಾಹಿತಿ ಕೊಡ್ತಾರೆ, ಈ ತರ ಕನ್ಸಲ್ಟೆಂಟ್ಸ್ ಅಂತ ಇರ್ತಾರೆ. ನಾವು ಸ್ವಂತ ಮಾಡುವುದ್ರೆ ಏನಾಗ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಟೆಕ್ನಿಕಲ್ ಥಿಂಗ್ಸ್ ನಮ್ಗೆ ಅಷ್ಟು ಐಡಿಯಾ ಇರಂಗಿಲ್ಲ. ಸೊ ಯಾರಾದ್ರು ಒಬ್ರು ಕನ್ಸಲ್ಟೆಂಟ್ ಅದ್ರ ಫೀಲ್ಡ್ ರಿಲೇಟೆಡ್ ಕನ್ಸಲ್ಟೆಂಟ್ಸ್ ನ ತಗೊಂಡ್ರೆ ಅವ್ರು ಸ್ವಲ್ಪ ಚಾರ್ಜ್ ಮಾಡಿ ಅದನ್ನ ಅವ್ರನ್ನ ಅದನ್ನ ಡಾಕ್ಯುಮೆಂಟೇಶನ್ ಆಗ್ಲಿ ಅದರ ಪ್ರೊಸೆಸ್ ಆಗ್ಲಿ ಅದನ್ನ ಗೈಡ್ ಮಾಡ್ತಾರೆ. ನೀವು ಈಗ ಹೇಳಿದ್ದೇನು ಅಂತ ಹೇಳಿದ್ರೆ ಬಹಳ ಮಂದಿ ಹೊಸತ್ತು ಏನಾದ್ರೂ ಕಂಡ್ಕೊಂಡಿರ್ತಾರ, ಕಂಡು ಹಿಡಿದಿರ್ತಾರ, ಈ ನಮ್ಮ ರೈತರಾಗ್ಲಿ ಈ ಕೃಷಿಯೊಳಗ ಕೆಲಸ ಮಾಡುವಂತಹ ರೈತ ಬಾಂಧವರು ಮತ್ತು ತಜ್ಞರು ಸಾಮಾನ್ಯರು ಕೂಡ ಅವ್ರು ಏನಾದರೂ ಹೊಸದನ್ನ ಕಂಡು ಹಿಡಿದಾಗ ಅದಕ್ಕೆ ಒಂದು ಹಕ್ಕು ಸಾಮ್ಯ ಪಡ್ಕೋಬೇಕು ಅನ್ನೋ ಹೆಂಗ ಅನ್ನೋದನ್ನ ಈಗ ಹೇಳಿದ್ರಿ. ಈ ಪೇಟೆಂಟಿಂಗ್ ಹಕ್ಕು ಸ್ವಾಮ್ಯ ನಿಮಗೆ ಯಾವ ರೀತಿ ಸಹಾಯ ಮಾಡ್ತದೆ? ನಮ್ದು ಅಂದ್ರೆ ಈಗ ನಿಮ್ದು ಏನಾದ್ರು ಹೊಸದ ನಮ್ದು ಅಥವಾ ನಮ್ದು ಏನಾದ್ರು ನಮ್ ಪ್ರೊಸೆಸ್ ಇರುತ್ತೆ ಮೇಡಮ್, ನಾವು ಇದನ್ನ ನಮ್ ಫೀಡ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇದು ಈ ರೀತಿಯಾಗಿ ನಾವು ಮಾಡ್ತಿರ್ತೀವಿ ಅಂತ. ಸೊ ಆವಾಗ ಏನಂದ್ರೆ ಈಗ ನಾವು ಅದನ್ನ ನಾವು ಶ್ರಮ ಪಟ್ಟು 2-3 ವರ್ಷ ಶ್ರಮ ಪಟ್ಟು ನಾವು ಶ್ರಮ ಪಟ್ಟು ನಾವು ಮಾಡಿರ್ತೀವಿ. ಸೊ ಅದನ್ನ ಈಸಿಯಾಗಿ ಯಾರಾದ್ರು ಈಗ ಇನ್ನೊಬ್ರು ಯಾರೋ ನೋಡಿ ಅದನ್ನ ಅವರು ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಾಡಕ್ಕೆ. ಸೊ ಈಗ ನಾವು ಅದನ್ನ ಶ್ರಮ ಹಾಕಿದ್ ನಮ್ ಕಡೆನೆ ಇರಬೇಕು, ಇನ್ನೊಬ್ರು ತೋಬಹುದು ಬಟ್ ರಾಯಲ್ಟಿ ಅಂತ ಅವ್ರು ಕೊಡ್ಬೇಕು ನಮ್ಗೆ ಫೀಸ್ ಆತರ ಕೊಟ್ಟು ನಾವು ತೋಬೇಕು. ಸೊ ಆತರ ಇದ್ದಾಗ ನಾವು ನಮ್ಮ ಶ್ರಮ ನಮ್ ಕಡೆನೆ ಇರಬೇಕಾಗಿ ಆದ್ರೆ ನಾವು ಅದನ್ನ IP ಇದು ಮಾಡ್ಕೋಬೇಕು, ನಾವು ತಗೋಬೇಕಾದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಹಕ್ಕು ಸ್ವಾಮ್ಯ ತಗೊಳ್ತೀರಿ, ಪೇಟೆಂಟ್ ತಗೊಳ್ತೀರಿ ಅಂದ್ರೆ ನಾವು ಇಲ್ಲಾಂದ್ರೆ ನಾವು ಬೇರೆಯವ್ರು ಕೊಡಬಹುದು ರಾಯಲ್ಟಿ ಅಂತ ನಾವು ಕೊಡಬಹುದು. ಅಂದ್ರೆ ಒಂದ್ ರೀತಿ ನಿಮ್ದು ರಿಸರ್ಚ್ ಕೂಡ ಆಯ್ತು, ಸಂಶೋಧನೆ ಕೂಡ ಆಯ್ತು. ಯಾವ ರೀತಿ ನೀವು ಈ ಸಂಶೋಧನೆ ಮಾಡಿದ್ರಿ? ನಾವು ಸ್ಟಾರ್ಟಿಂಗ್ ಏನಾಯ್ತು ಮೇಡಮ್, 4th year ಅಲ್ಲೇ ಸ್ಟಾರ್ಟ್ ಆಯ್ತು ನಮ್ದು ಕಾಲೇಜ್ ಅಲ್ಲಿ ಇದ್ದಾಗ. ಅಲ್ಲಿ ನಮ್ದು ಕಾಲೇಜ್ ಅಲ್ಲಿ ಪೋಲ್ಟ್ರಿ ಯೂನಿಟ್ ಇದೆ ನಮ್ದು. ಸೊ ನಮ್ಮ ಅನಿಲ್ ಕುಮಾರ್ ಸರ್ ಅಂತ ಅವ್ರ ಪೋಲ್ಟ್ರಿ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಅವರು. ಸೊ ಅವ್ರ ಅಂದ್ರೆ ನಾವು ಗೈಡೆನ್ಸ್ ತಗೊಂಡು ನಾವು ಫಾರ್ಮುಲೇಷನ್ ರೆಡಿ ಮಾಡಿ ನಾವು ಈ ಇನ್ಸೆಕ್ಟ್ ಪ್ರೋಟೀನ್ ಫಾರ್ಮುಲೇಷನ್ ಹಾಕಿದ್ವಿ. ಸೊ ಅದನ್ನ ಟೆಸ್ಟಿಂಗ್ ನಾವು ಬೇರೆ ಬೇರೆ ಟ್ರಯಲ್ಸ್ ಅಂತ ಮಾಡ್ತಾರೆ ನಮ್ಮ ರ್ಯಾಂಡಮ್ ಟ್ರಯಲ್ಸ್ ಅಂತ ಅಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ ಹತ್ತತ್ತ ರ್ಯಾಂಡಮ್ ಟ್ರಯಲ್ಸ್ ಮಾಡ್ಕೊಂಡ್ರೆ ಅದರಲ್ಲಿ ಯಾವ್ದು ಫಾರ್ಮುಲೇಷನ್ ಅಲ್ಲಿ ಬೆಟರ್ ರಿಸಲ್ಟ್ಸ್ ಬರತ್ತೆ, ಆಮೇಲೆ ಯಾವ ರೀತಿಯಾಗಿ ನಾವು ಫೀಡ್ ಏನನ್ನ ಕಂಟೆಂಟ್ ಯಾವ ಕಂಟೆಂಟ್ ಹಾಕಿದ್ರೆ ಏನ್ ಯಾವ ತರ ರಿಸಲ್ಟ್ ಬರತ್ತೆ ಆ ತರ ಎಲ್ಲ ನಾವು ಒಂದು ಆಲ್ಮೋಸ್ಟ್ 1.5 ಇಯರ್ಸ್ ನಾನು ಅದನ್ನ ಪ್ರಯೋಗ ಮಾಡ್ಕೊಂತ ಇದ್ದೀವಿ. ಅಂದ್ರೆ ನೀವು ಹೇಳೋ ಪ್ರಕಾರ ನೀವು ಬೇರೆ ಬೇರೆ ಪೋಷಕಾಂಶಗಳನ್ನ ಧಾನ್ಯಗಳನ್ನ ಹಾಕಿ ನಿಮ್ದೊಂದು ಫೀಡ್ ಫಾರ್ಮುಲಾ ಆಹಾರ ಕ್ರಮ ತಯಾರಿ ಮಾಡಿರ್ತೀರಿ ನೀವು ಉತ್ಪಾದನೆ ಮಾಡೋದಕ್ಕೆ. ಅದ್ರೊಳಗ ನೀವು ಪೋಷಕಾಂಶಗಳನ್ನ ಹೆಚ್ಚು ಕಮ್ಮಿ ಮಾಡಿ ಏನ್ ನೋಡ್ತೀರಿ, ಯಾವ ರೀತಿ ಅದು ಸಹಾಯ ಆಯ್ತು, ಯಾವ್ದ್ರಿಂದ ಹೆಚ್ಚಿ ಒಳ್ಳೆ ಪರಿಣಾಮಗಳು ಬಂದ್ವು ಅಂತ ಹೇಳಿ ಅದನ್ನ ನೋಡಿ ಅದನ್ನ ಡಾಟಾ ತಗೊಂಡು ಯಾವ ಫಾರ್ಮುಲಾದಿಂದ ಒಳ್ಳೇದಾಯ್ತು ಆ ಫಾರ್ಮುಲಾದ ಬಗ್ಗೆ ನೀವು ಪೇಟೆಂಟ್ ತಗೊಂಡಿರಿ. ತಮ್ಮದೇ ಆದ ಉದ್ಯಮ ಮಾಡಬೇಕು ಅನ್ನುವಂತಹ ಉತ್ಸಾಹ ಬಹಳ ಮಂದಿ ಯುವ ಉದ್ಯಮಿಗಳಿಗೆ ಇರ್ತದೆ, ಅವರಿಗೆಲ್ಲ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಿ? ನೀವು ಮಾರ್ಗದರ್ಶನ ಕೊಡುವುದಾದ್ರೆ ನಿಮ್ಮ ಅನುಭವದ ಪ್ರಕಾರ ನೀವು ಏನ್ ಹೇಳ್ಬಹುದು ಅವರಿಗೆ? ಬಹಳ ಸಣ್ಣ ಅನುಭವ, ಆದ್ರೂ ನಮ್ ಸಣ್ಣದ್ರಾಗ ಏನ್ ಅನುಭವ ಏನಿದೆ ನಮ್ದು ಇನ್ನೊಂದು ಲಾಸ್ಟ್ 2.5 ಇಯರ್ಸ್ 2 ವರ್ಷ ಅಂತ ಏನಂದ್ರ ಏನೋ ಇದು ಮಾಡಿದ್ರೆ ಪ್ರೊಡಕ್ಟ್ ಮಾಡಿದ್ರೆ ಅಂದ್ರೆ ನಾವು ಏನಾದ್ರು ವಸ್ತು ಮಾರುವಂತದ್ ಮಾಡಿದ್ರೆ ಕಸ್ಟಮರ್ ಏನಿರ್ತಾನಲ್ಲ ನಾವು ಯಾರಿಗೆ ನಾವು ಕೊಡ್ತಿರ್ತೀವಲ್ಲ ಸರ್ವಿಸ್ ಅವರ ಮೇನ್ ಅಂದ್ರ ಅವ್ರದ್ ಫೀಡ್ಬ್ಯಾಕ್ ಮೇನ್ ಆಗುತ್ತೆ, ಅವ್ರದ್ದು ಏನೇನ ಅವ್ರು ನಮ್ಗೆ ಏನ್ ಹೇಳ್ತಿರ್ತಾರ ಅಂದ್ರೆ ಅದ್ರದ್ದು ಪ್ರೈಸಿಂಗ್ ಇರ್ಬೋದು, ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇರ್ಬೋದು, ಆಮೇಲೆ ಅದ್ರದ ಸರ್ವಿಸ್ ಇರ್ಬೋದು. ಗ್ರಾಹಕರ ನಮ್ಮಲ್ಲಿ ಮೇನ್ ರೋಲ್, ಅವ್ರಿಗೆ ಯಾವ ರೀತಿಯ ನಾವು ಕರೆಕ್ಟ್ ಸರ್ವಿಸ್ ಪ್ರಾಡಕ್ಟ್ ಟೈಮ್ಲಿ ಪ್ರಾಡಕ್ಟ್ ಗೈಡೆನ್ಸ್ ಕೊಡ್ತೀವಿ ಅದೆಲ್ಲ ನಾವು ಅವ್ರ ಗ್ರಾಹಕರ ಸಟಿಸ್ಫ್ಯಾಕ್ಷನ್ ಮೇನ್ ಆಗುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಆಮೇಲೆ ಕ್ಯಾಪಿಟಲ್ ಏನಾದ್ರು ನಮ್ಗೆ ಇನ್ವೆಸ್ಟ್ಮೆಂಟ್ ಮೇನ್ ಅಂದ್ರೆ ಎಲ್ಲಾರು ನಾವು ಹೇಳ್ತೀವಿ, ಬಟ್ ಎಲ್ಲರಿಗೂ ಮಾಡೋದು ಕಷ್ಟ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ತರೋದಾಗ್ಲಿ ಅದನ್ನ ಮ್ಯಾನೇಜ್ ಮಾಡೋದಾಗ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತಾರೆ ಅಂದ್ರೆ ಅಮೌಂಟ್ ಹಾಕೋದು ತೆಗೆದು. ಸೊ ಅದು ಮೇನ್, ಅದಕ್ಕೆ ನೀವು ಬಹಳ ರೀತಿಯಾಗಿ ನಾವು ಏನಾದ ಸಹಾಯ ಇದೆ ಗೌರ್ಮೆಂಟ್ದು. ಸೊ ಯಾವುದೇ ರೀತಿಯ ಕೃಷಿ ಉದ್ಯಮ ಮಾಡಬೇಕಂದ್ರೆ PMMOP ಅಂತ ಒಂದು ಪ್ರೈಮ್ ಮಿನಿಸ್ಟರ್ ಫುಡ್ ಪ್ರೊಸೆಸಿಂಗ್ ಯೋಜನೆ ಇದೆ, ಅಪ್ ಟು 50% ಅವರಿಗೆ ಸಬ್ಸಿಡಿ ಕೊಡ್ತಾರೆ ಮೇಡಮ್. ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇದ್ರೆ ACBC ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಒಂದು 36% ಲೋನ್ ಸಬ್ಸಿಡಿ ಕೊಡ್ತಾರೆ ಮೇಡಮ್. ಆಮೇಲೆ ಸುಮಾರು ನಬಾರ್ಡ್ ಸ್ಕೀಮ್ ಇದೆ, ಸುಮಾರು ಆರ್ಕಿವೆ ಮುಂಚೆ ಹೇಳಿದಂಗೆ ಆರ್ಕಿವೆ ರೆಪ್ತಾರೆ, ಇದು ಗ್ರಾಂಟ್ ಅಂದ್ರೆ ಇದನ್ನ ರಿಟರ್ನ್ ಮಾಡ್ಬೇಕಂತ ಏನಿಲ್ಲ ನಮ್ಗೆ, ಆ ಕಡೆ ಗ್ರಾಂಟ್ ಅಂದ್ರೆ ಆ ಕಡೆನೆ ಕೊಡ್ತಾರೆ. ಸೊ ಆತ ಲೋನ್ ಅಪರ್ಚುನಿಟಿ ಇದೆ. ಏನಂದ್ರೆ ಸ್ಟಾರ್ಟಿಂಗ್ ಸಣ್ಣದ ಪ್ರಮಾಣದ ಸ್ಟಾರ್ಟ್ ಮಾಡೋದು ಬಹಳ ಚಲೋ. ನಾವು ಏನ್ ಅನ್ಕೊಂತೀವಿ, ನಾವು ದೊಡ್ಡ ಪ್ರಮಾಣದ ಮಾಡಿದ್ರೆ ನಾವು ಚಲೋ ಅಂದ್ರೆ ಎಲ್ಲಾ ರೆಕಗ್ನೈಸನ್, ಸೋಷಿಯಲ್ ವ್ಯಾಲಿಡೇಷನ್ ಅಂತಾರ, ಸಮಾಜ ನಮಗೆ ಹೆಂಗ್ ಇಷ್ಟ ಮಾಡತ್ತಂತ. ಆತರ ಏನಿರಲ್ಲ, ಬಿಸ್ನೆಸ್ ಯಾವತ್ತೂ ಆದ್ರೂ ಒಂದು ಸಣ್ಣ ರೂಮ್ ಇಂತರ ಸಣ್ಣ ಯೂನಿಟ್ ಇಂತರ ಸ್ಟಾರ್ಟ್ ಮಾಡ್ಬೇಕು, ಸಣ್ಣದಾಗೆ ಚಲೋ ಮಾಡ್ಬೇಕು. ನೀವು ಸ್ಟಾರ್ಟಿಂಗ್ ವರ್ಕ್ ಮಾಡ್ಬೇಕು, ನೀವು ಸ್ಟಾರ್ಟಿಂಗ್ ಅದರೆಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಕೆಲಸಗಾರನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಅಮೌಂಟ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅದನ್ನೆಲ್ಲ ಮೊದಲು ಮೊದಲು ನೀವೇ ತಿಳ್ಕೋಬೇಕು. ಸೊ ಸಣ್ಣ ಪ್ರಮಾಣ ಆದ್ಮೇಲೆ ನಿಮ್ಗೆ ತಂತಾನ ಒಂದೊಂದು ಅಪರ್ಚುನಿಟಿ ಬರಕ್ ಸ್ಟಾರ್ಟ್ ಆಗ್ತಾವ. ಸೊ ಒಂದೊಂದ ಗೌರ್ಮೆಂಟ್ ಸ್ಕೀಮ್ ಇರ್ಬೋದು ಒಂದೊಂದು, ಆಮೇಲೆ ನೀವೇನಾದ್ರೂ ಬಹಳ ದೊಡ್ಡ ಪ್ರಮಾಣದ ಸ್ಕೇಲೆಬಿಲಿಟಿ ಅಂತಾರ, ಅಂದ್ರೆ ಸ್ಕೇಲೆಬಿಲಿಟಿ ಇದ್ರೆ ಅಂದ್ರೆ ಯಾವ್ದೋ ಲೊಕೇಶನ್ ಇರೆಸ್ಪೆಕ್ಟ್ ನೀವು ದೊಡ್ಡ ಪ್ರಮಾಣದಾಗಿ ನಾವು ಅದನ್ನ ಬಿಲ್ಡ್ ಮಾಡ್ಬೇಕಂದ್ರೆ ಈಗೇನಿದೆ ವೆಂಚರ್ ಕ್ಯಾಪಿಟಲಿಸ್ಟ್ ಆಮೇಲೆ ಏಂಜಲ್ ಇನ್ವೆಸ್ಟರ್ಸ್ ಅಂತ ಬರ್ತಾರ. ಏಂಜಲ್ ಇನ್ವೆಸ್ಟರ್ಸ್ ಅಂದ್ರೆ ಅವ್ರು ಇಂಡಿವಿಜುವಲ್, ಅವ್ರ ಕಡೆ ಬಹಳ ಅಮೌಂಟ್ ಇರುತ್ತೆ. ಅವ್ರು ನಿಮ್ಮ ಕಂಪನಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ದೊಡ್ಡ ಕಂಪನಿ ಓನರ್ಸ್ ಇರ್ತಾರೆ, ಅವ್ರಿಗೇನಿರುತ್ತೆ ಅವ್ರ ಕಂಪನಿ ಡಿಕ್ಲೈನ್ ಒಳಗೆ ಇರುತ್ತೆ, ಅವ್ರು ಬೇರೆ ಬೇರೆ ಹೊಸ ಅಪರ್ಚುನಿಟಿ ಹುಡುಕಾಡ್ತಿರ್ತಾರೆ. ಸೊ ಅವ್ರನ್ನ ನಾವು ಏಂಜಲ್ ಇನ್ವೆಸ್ಟರ್ಸ್ ಅಂತೀವಿ. ಅವ್ರಿಗೆ ನಾವು ಕಡೆ ಹೋಗಿ ಅವ್ರು ನಾವು ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಂತ ರಿಜಿಸ್ಟರ್ ಮಾಡಿರ್ತಲ್ಲ, ಅವರಲ್ಲಿ ಇಕ್ವಿಟಿ ಕೊಡಬೇಕಾಗತ್ತೆ ಅವ್ರಿಗೆ ಕಂಪನಿ ಶೇರ್. ಮಹಾವೀರ್, ನೀವು ನಮ್ಗೆ ತಿಳಿಯೋ ಹಂಗ ರೈತ ಬಂದರು ಇರೋದ್ರಿಂದ ಏನು ಅದು ಇಕ್ವಿಟಿ ಅಂತ ಹೇಳ್ಬೇಕು ಅಂದ್ರೆ ಒಂದು ಕಂಪನಿ ಅಂದ್ರೆ ಮೇಡಮ್ ಒಂದು 100% ಅಂತ ಇರುತ್ತೆ ಶೇರ್. ಈಗ ನಾನು ಕರನ ಇಬ್ರು ಕೂಡಿ ಮಾಡಿದ್ರಿಂದ ನಿಮ್ದು ಎಷ್ಟು ಪಾರ್ಟ್ನರ್ಶಿಪ್? ಇಬ್ರು 50-50 ಅಂದ್ರೆ ನೀವ್ ಅರ್ಧ ಅವ್ರ ಅರ್ಧ, ಕರಣ್ ಮತ್ತು ಮಹಾವೀರ್ ಅರ್ಧರ್ಧ ಇನ್ವೆಸ್ಟ್ಮೆಂಟ್ ಹಾಕಿರಿ ಅಂದ್ರೆ ಬಂಡವಾಳ ಹಾಕಿದ್ರು. ಈಗಂದ್ರೆ ಕಂಪನಿ ಏನ್ ನಮ್ಮ ಆದಾಯ ಬರುತ್ತಲ್ಲ ವರ್ಷದ ಆದಾಯ, ಅದ್ರ ಮೇಲೆ ಕಂಪನಿ ವ್ಯಾಲ್ಯೂಯೇಷನ್ ಮಾಡ್ತಾರ. ನಾವು ಕಂಪನಿದ ಒಂದು ಇಷ್ಟ ಇದರದ ಏನಪ್ಪಾ ಇದರದ ವ್ಯಾಲ್ಯೂ ಎಷ್ಟು ಐತಿ, 1 ಕೋಟಿ ರೂಪಾಯಿನೋ 10 ಕೋಟಿ ರೂಪಾಯಿನೋ ಅಟ್ ವ್ಯಾಲ್ಯೂ ಮಾಡ್ತಾರೆ ಕಂಪನಿಗೆ, ಅದು ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೆ ಅದು 100% ಆಗುತ್ತೆ ಮೇಡಮ್. ಸೊ ಈಗ ಯಾರೋ ಹೊಸ ಅವ್ರು ಯಾರೋ ಅದೇ ಏಂಜಲ್ ಇನ್ವೆಸ್ಟರ್ ಅಂತ ಹೇಳಿದ್ರಲ್ಲ, ಅಂದ್ರೆ ಅಮೌಂಟ್ ಇದ್ದವರು ನಮಗೆ ಇನ್ವೆಸ್ಟರ್ಸ್ ಬಂದ್ರೆ ಅವ್ರಿಗೆ 1-2% ನಾವು ಇಕ್ವಿಟಿ ಕೊಡಬಹುದು ಮೇಡಮ್. ಅವ್ರಿಗೆ 5-10% ಎಷ್ಟು ನಮ್ಗೆ ಎಷ್ಟು ಆಗುತ್ತೆ ಎಷ್ಟು ಡೈಲ್ಯೂಟ್ ಮಾಡಕ್ ನಾವು ಓಕೆ ಇದೀವಲ್ಲ ಕಳ್ಕೊಳ್ತೀರಿ, ಅದ್ರ ಜೊತೆಗೆ ಅವ್ರು ಮಾರ್ಗದರ್ಶನ ಪಡ್ಕೊಳ್ತಾರೆ. ಮಾರ್ಗದರ್ಶನ ಪಡ್ಕೊ ಅವ್ರು ಅದು ಆ ವ್ಯಾಲ್ಯೂಯೇಷನ್ಗೆ 10% ವ್ಯಾಲ್ಯೂಯೇಷನ್ ಏನ್ ಮಾಡಿರ್ತೀವಲ್ಲ, ಕಂಪನಿ ಫಾರ್ ಎಕ್ಸಾಂಪಲ್ 1 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಮಾಡಿದ್ವಿ ಅಂದ್ರೆ ಮೇಡಮ್ 10% ಅಂದ್ರೆ ಎಷ್ಟಾಯ್ತು ಮೇಡಮ್, 10 ಲ್ಯಾಕ್ ಆಯ್ತು. 10 ಲ್ಯಾಕ್ ರುಪೀಸ್ ನಮ್ಗೆ ಹಾಕ್ತಾರೆ, 10% ಇಕ್ವಿಟಿ ಅವ್ರು ತಗೊಂತಾರೆ ಮೇಡಮ್ ನಮ್ ಕಂಪನಿದ. 10% ಮಾಲೀಕದಾರರು ನೀವು, 10% ಮಾಲೀಕತ್ವ ಅವ್ರಿಗೆ ಬಿಟ್ಟು ಕೊಟ್ಟಿದ್ದೀರಿ, ಬಿಟ್ಟು ಕೊಟ್ಟಿದೆ ಅಷ್ಟು ಲಾಭ ಅವ್ರಿಗೆ ಹೋಗ್ತದೆ, ಅಷ್ಟು ಲಾಭ ಅವ್ರಿಗೆ ಹೋಗುತ್ತೆ. ಆದ್ರೆ ಅವ್ರು 10 ಲಕ್ಷ ಅಮೌಂಟ್ ಹಾಕಿರ್ತಾರೆ. ಈ ತರ ಇವ್ರಿಗೆ ಏಂಜಲ್ ಇನ್ವೆಸ್ಟರ್ಸ್ ಅಂತಾರೆ. ಈ ತರ ಈ ಇಂಡಿಯಾದಾಗ ಎಸ್ಪೆಷಲಿ ಬೆಂಗಳೂರದಾಗ ನೋಡ್ಬೇಕಂದ್ರೆ ಬೆಂಗಳೂರದಾಗಂತೂ ಬಹಳ ಜನ ಏಂಜಲ್ ಇನ್ವೆಸ್ಟರ್ಸ್ ಇದಾರೆ ಮೇಡಮ್. ಇಲ್ಲಿ ಗೊತ್ತಿರಲ್ಲ ಬಹಳ ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇರಂಗಿಲ್ಲ, ಅದ್ರ ನೆಟ್ವರ್ಕ್ ಇರಂಗಿಲ್ಲ ಅದ್ರ ಬಗ್ಗೆ. ಹಾ, ನಮ್ ಆತ್ಮೀಯ ಕೇಳುಗ್ರ, ನೀವು ಈ ಕಾರ್ಯಕ್ರಮ ಕೇಳ್ತಾ ಇದ್ರೆ ನೀವು ಕೂಡ ನಿಮ್ ಹತ್ರ ದುಡ್ಡು ಇದ್ರೆ ಇನ್ನೊಬ್ರಿಗೆ ಏಂಜಲ್ ಇನ್ವೆಸ್ಟರ್ ಆಗ್ಬಹುದಲ್ಲ ಬಹುಶಃ. ಮಹಾವೀರ್ ಧರಪ್ಪನವರ್ ಹಾಗೂ ಕರಣ್ ಮಹಾದೇವ್ ದಂಡೀನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಾಲಾ ಸಾಂಬ್ರಾಣಿ, ಸಹಕಾರ ಬಸವರಾಜ್ ಹಿತ್ತಲಮನಿ. ಕೇಳುಗರೆ ಗಮನಿಸಿ, ಈ ಸಂದರ್ಶನದ ಮುಂದುವರಿದ ಭಾಗ ಮುಂದಿನ ರವಿವಾರ 6:51 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಈಗ ಕೃಷಿ ಮಾಹಿತಿ ಕೇಳೋಣಂತ. ಸೆಣಪಣ ಸೆಣಪಣ ಕುಮಾರ, ಏ ಬಾರು ಕುಮಾರ, ಬಾಳ ಅಪರೂಪಕ್ಕೆ ಬಂದ ಬಂದಪ್ಪ ಮರ್ಯ. ಈಗ ನನಗೊಂದು ಚಿಂತೆ ಹತ್ಬಿಟ್ಟೈತೆ ನೋಡು. ಅಲ್ಲ ಮತ್ತೆ ನಾನು ಕೇಳಿದ್ದಪ್ಪ, ಸುದ್ದಿ ಕೇಳಿದೆ. ಈಗ ಮನೆಯನ್ನ ಆಕಳ ಮತ್ತೆ ದನ ಎಲ್ಲ ಮಾರಿಬಿಟ್ರಂತಲ್ಲ, ಯಾಕೆ? ಹ್ಞೂ ಶರಣಪ್ಪಣ, ನಮ್ಮಪ್ಪ ಹೋಗಿಂದ ಇವನ್ನೆಲ್ಲ ತೆಗೆದ್ಬಿಟ್ಟು. ಹ್ಞೂ, ಈಗ ಅಪ್ಪಿದ್ದಾಗ ಆಕಳ ದನ ಕರುಗಳೆಲ್ಲ ಇದ್ದು ಮನ್ಯಾಗ, ಅವರ ನೋಡ್ಕೊಂತಿದ್ರು. ನಾನು ಶಾಲೆ ಕಡೆ ಜಾಸ್ತಿ ಓದ್ತಿತ್ತು, ಹಿಂಗಾಗಿ ಅದ್ರ ಕಡೆ ಗಮನನ ಕೊಡ್ಲಿಲ್ಲ. ಈಗ ನನಗೆ ಮತ್ತೆ ಕೃಷಿ ಮಾಡ್ಬೇಕಂತ ನನ್ನ ಮನ್ಸು ಯಾಕೆ ಹೊಯ್ದಾಡಕತ್ತಿದ್ ನೋಡಪ್ಪ. ಈಗ ಏನಾಗೈತೆ ಗೊತ್ತನು ಕುಮಾರ, ಬಹಳ ಮಂದಿ ರೈತರ ಮನೆಯೊಳಗ ಕಮತನ ಇಲ್ಲ. ಹ್ಞೂ, ಯಾಕೆ ಗೊತ್ತನು? ಈಗ ಅವ್ರಿಗೆ ಎತ್ತುಗಳನ್ನು ಸಾಕೋದು, ಆಮೇಲೆ ಆಕಳ ಸಾಕೋದು ಭಾಳ ಕೆಲಸ ಆಗ್ತದೆ ಅಂತ ಅನ್ಕೊಂಬಿಟ್ಟಾರೆ. ಆಮೇಲೆ ಅವರಿಗೆ ಮೇವು ಸಿಗೋದಿಲ್ಲ, ಮೇವು ಭಾಳ ದುಬಾರಿ ಅಂಥೇಳಿ ಒಂದು ಹೋದ ವರ್ಷ ಆಚೆ ವರ್ಷ ಸ್ವಲ್ಪ ಬರಗಾಲ ಬಂತು. ಅಲ್ಲೋ ಶರಣಪ್ಪಣ್ಣ, ಮತ್ತು ನಿಜಾನು ಐತಿ, ಅದು ಭಾಳ ತುಟ್ಟಾಗೈತಿ ಈಗ ಮೇವು ಎಲ್ಲ. ಅಲ್ಲ, ಬರಗಾಲ ಬಂದದ್ದಕ್ಕೆ ಏನಾಯ್ತು, ಅವರೆಲ್ಲ ಹೆದರ್ಬಿಟ್ರು ನಮಗೆ ಸಾಕಾಗುವುದಿಲ್ಲ ಅಂಥೇಳಿ. ಆದರೆ ಒಂದು ತಿಳ್ಕೊ ಕುಮಾರ್, ನೀ ಕೃಷಿಯಲ್ಲಿ ಬಂಗಾರ ಬೆಳಿತೀನಿ ಅಂತಂದ್ರೆ ಈ ಕಮತಿ ಇದ್ರೆ ಭಾಳ ಚಲೋ. ಯಾಕಂದ್ರೆ ಒಂದು ಹೇಳಿ ನಂಗೆ, ಎತ್ತುಗಳ ಕಡೆಯಿಂದ ನೀನು ಕೆಲಸ ಮಾಡ್ತೀಯಲ್ಲ, ಅವು ಹೊಲದಾಗ ಭಾಳ ನೀವು ಗಳೆ ಹೊಡೆದ ಅಂತ ತಿಳ್ಕೋ, ಭೂಮಿ ಭಾಳ ಆಳಕ್ಕೆ ಇಳೆಯಂಗಿಲ್ಲ ಗಳೆ. ಹೌದು, ಯಾಕಂದ್ರೆ ಭೂಮಿ ಒಳಗೆ ಅಲ್ಲ ಭೂಮಿ ಆಗಿರ್ಬೇಕಲ್ಲ ಮೊದಲೇ, ಮತ್ತೆ ಹದಾನು ಈಗ ಅಷ್ಟೊಂದು ಸರಿ ಇರಲ್ಲ. ಸಾವಯವ ಕೃಷಿ ಪದ್ಧತಿ ಮೊದಲನೇ ಪಾರಂಪರಿಕ ಕೃಷಿ ಇತ್ತಲ್ಲ, ಅದು ಭಾಳ ಚಲೋ ನೋಡು. ಅಲ್ಲಪ್ಪ ಶರಣಪ್ಪಣ, ನಾನು ನಿನಗೆ ಕೇಳಕ್ಕೆ ಬಂದಿದ್ದೇನಪ್ಪ ಅಂದ್ರೆ, ಅಟ್ಲೀಸ್ಟ್ ಇದ್ರೊಳಗೆ ಏನಾದರೂ ಒಂದು ಪಾರ್ಟ್ ಟೈಮ್ ಜಾಬ್ ಅರ ಮಾಡಂಗೆ ನಾನು ಮಾಡ್ಬೇಕಂತ ಮಾಡ್ಯಾನ ನೋಡು. ಕುಮಾರ, ಇದನ್ನು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಇದು ಭಾಳ ಮಂದಿ ಹೆಂಗೆ ತಿಳ್ಕೊಂಡಾರೆ ಏನಪ್ಪ ಅಂದರೆ, ಇದನ್ನು ಇದು ಮಾಡ್ಕೊತ ಏನು ಮಾಡ್ಬೋದು ಅಂದರೆ, ಹೋಗಿ ಬಿತ್ತಿ ಬಂದುಬಿಟ್ರೆ ಪೀಕ್ ಬಂದುಬಿಡ್ತಾರೆ, ರಾಶಿ ಮಾಡೋಣ ಅಂತ ಅನ್ಕೋತಾರೆ ಎಷ್ಟೋ ಮಂದಿ, ಹಂಗೆ ಅನ್ಕೋತಾರೆ. ಆದ್ರೆ ಹಂಗೆ ಆಗೋದಿಲ್ಲ. ಅದು ಏನು ಗೊತ್ತೇನು, ಇದನ್ನು ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡ್ಬೇಕು. ಒಂದು ಮಾತೈತಿ, ಕೃಷಿ ಸಾಕ್ಷರತೆ ಅಂತಾರೆ. ಕೃಷಿಯೊಳಗೆ ನಾವು ಸಾಕ್ಷರತೆ ಪಡಿಬೇಕಾಗೈತಿ ಇವತ್ತು. ಇವತ್ತು ಯಾಕಂದ್ರೆ ಯಾವ ತಳಿಗಳನ್ನು ಉಪಯೋಗ ಮಾಡಿದರೆ ಹೆಂಗೆ ಪೀಕ್ ಬರ್ತೈತಿ ಅಂಥೇಳಿ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆ ಮಾಡ್ಯಾರ, ಹೊಸ ಹೊಸ ತಳಿಗಳನ್ನು ತೊಗೊಂಬಂದಾರ. ಆಮೇಲೆ ಅದಕ್ಕೆ ಸೂಕ್ತ ಬೀಜೋಪಚಾರ ಮಾಡಬೇಕು, ಬೀಜ ಒಂದು ಸಂಪರ್ಕ ಕೇಂದ್ರದೊಳಗೆ ತರಬೇಕು, ಆಮೇಲೆ ಸರ್ಕಾರಿ ನಿಯಮಿತ ಒಂದು ಸಂಸ್ಥೆಯೊಳಗೆ ತೊಗೊಂಬಂದು ಅದನ್ನು ಬೀಜೋಪಚಾರ ಮಾಡಿ ಆಮೇಲೆ ಬಿತ್ತಬೇಕು. ಕುರಿಗೆ ಹುಡಿದ ಮೇಲೆ ಆಮೇಲೆ ಅವಾಗ ಇವಾಗ ಹೊಲಕ್ಕೆ ಹೋಗ್ತಿರ್ಬೇಕು ಮಳೆ ಬಂದಾಗ. ಅಥವಾ ಮನೆಗೆ ಬೋರ್ ಐತಿ, ನಿಮ್ಮ ಮನೆಗಂತೂ ಬೋರ್ ಇತ್ತಪ್ಪ, ಅದು ಏನು ಮಾಡ್ಯಾರ ಗೊತ್ತಿಲ್ಲ. ಬೋರ್ ಐತಿ ಶರಣಪ್ಪಣ್ಣ, ಅದನ್ನ ಈಗ ಉಪಯೋಗ ಮಾಡೋದನ್ನ ತಗೊಂಡು ನೀರು ಬಿಡ್ತಿರಲ್ಲ, ನೀರು ಎಷ್ಟು ಬೇಕು ಅಷ್ಟೇ ಬಿಡೋದು. ಆಮೇಲೆ ಬದು ಗಂಟ ಒಂದಿಷ್ಟು ಈ ಅರಣ್ಯ ಗಿಡಗಳನ್ನು ಹಾಕೋಬೇಕು. ಅಂದ್ರೆ ಏನಾಕತಿ, ನಿನ್ನ ನೀರು ಹೊಲ ನೀರು ಹರಿದು ಹೋಗೋದಿಲ್ಲ, ಆಮೇಲೆ ನಿನಗೆ ರಕ್ಷಣೆ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಕೀಟಗಳಿಂದ ಮತ್ತು ಸಾಕಷ್ಟು ಪಕ್ಷಿಗಳು ಹಕ್ಕಿಗಳು ಈಗ ಹಣ್ಣಿನ ಗಿಡ ಇದ್ದು ಅಂದರೆ ಅಲ್ಲಿ ಕೊಡ್ತಾವೆ, ಇಲ್ಲಾಂದ್ರೆ ನೀನು ಹೊಲದಾಗ ಬಂದುಬಿಡ್ತಾವೆ. ಅದಕ್ಕೆ ಈ ಥರ ನೀ ಬದುವನ್ನು ರಕ್ಷಣೆ ಮಾಡ್ಕೊಂಬಿಟ್ಟೆ ಅಂದ್ರೆ ಒಂದು ಚಲೋ ಆಗ್ತದೆ. ಆಮೇಲೆ ಯಾವಾಗಲೂ ಕೂಡ ಕಸ ಬೆಳೆಯಲಾರಂಗೆ ನೋಡ್ಕೋಬೇಕು. ಮೊನ್ನೆ ಒಂದು ಹೊಲಕ್ಕೆ ಹೋಗಿದೆ ಅಂತ, ಅದೇ ಅಂದ್ರೆ ಈ ಹೆಸರಿಗಿಂತ ಕಸನ ಭಾಳ ಆಗೈತಿ ಅಂದ್ರೆ ಏನು ಕೇಳಿದ್ರೆ ಏನಂತಾರೆ ಗೊತ್ತೇನು, ಏ ಆಳು ಭಾಳ ದುಬಾರಿ. ಅಲ್ಲ ದುಬಾರಿ ಅಂದ್ರೆ ಮತ್ತೆ ನೀವು ಕೃಷಿ ಮಾಡ್ಬೇಕಲ್ಲ. ಅಲ್ಲ ಅದು ಕಳಿ ತೆಗ್ದಾಗ ಮತ್ತೆ ಬೆಳೆ ಬರ್ತೈತಿ. ಹಾ, ಆಮೇಲೆ ಎಲ್ಲ ಹುತ್ತಂತ ಹುಳ ಸಾಕಷ್ಟು ಹೆಸರಿಗೆ ರೋಗ ಬಂದು ಏನಾಗೈತಿ, ಕಡಿಗೆ ಅವ ಏನು ಮಾಡೋದು ಗೊತ್ತೇನು, ರಾಶಿನ ಮಾಡಲಿಲ್ಲ. ಪರಿಸ್ಥಿತಿ ಹೆಂಗೆ ಬಂತು, ಯಾಕಂದ್ರೆ ಖರ್ಚು ಮೇಲೆ ರಾಶಿ ಮಾಡೋಕೆ ಹೋದ್ರೆ ಈ ಬಂದ ಪೀಕು ಅದು ಹೊಂದಾಣಿಕೆ ಮಾಡಿದ್ರೆ ಏನಾಗೋದಿಲ್ಲ ಬಿಡ ಅಂತ ಬಿಟ್ಟಬಿಟ್ಟವ. ಹಿಂಗಾಕತ್ತೆ ಅಂದ್ರೆ ನೀ ಪಾರ್ಟ್ ಟೈಮ್ ಅನ್ಕೊಂಡ್ರೆ ಹಿಂಗಾಕತ್ತೆ. ಅದಕ್ಕೆ ಯಾವಾಗಲೂ ಹೊಲಕ್ಕೆ ಹೋಗ್ತಿರ್ತಿರ್ಬೇಕು, ಮುಂಜಾನೆ ಸಂದ್ಬಿಟ್ಟು ಹೋಗಿ ಅಲ್ಲಿ ಅಲ್ಲಿ ಜೀವಂತ ಒಂದು ಪೀಕ್ ಇರ್ತತಲ್ಲ ನೋಡಿ ನೋಡಿ ಎಷ್ಟು ಆನಂದ ಪಡ್ಬೇಕು ನಮ್ಗೆ. ಶರಣಪ್ಪಣ್ಣ, ಈಗ ಅಪ್ಪಿದ್ದಾಗಂತರೂ ಹೊಲಕ್ಕೆ ಕರಿತಿದ್ದ, ಬಾರೋ ಹೋಗೋನು ಕೆಲಸ ಮಾಡೋ ಅಂತಿದ್ದ. ನಾನು ಓದೋದ್ರ ಕಡೆ ಲಕ್ಷ್ಯ ಕೊಟ್ಟು ಏನು ನಮ್ಗೆ ಗೊತ್ತಾಗಲಿಲ್ಲ. ಈಗ ಮತ್ತೆ ಟ್ರೈನಿಂಗ್ ತೊಗೊಳಕ್ಕೆ ಎಲ್ಲರ ಇದೈತೇನ? ಹಾ, ಇಲ್ಲ ಈಗ ನೋಡು, ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳದಾವ. ಇದನ್ನು ಲಾಭದಾಯಕ ಕೃಷಿ ಮಾಡಬೇಕು ಅಂತಂದ್ರೆ ನಾವು ಮೊದಲು ನೀ ಏನು ಸಾಲಿ ಕಲಿತೀಯಲ್ಲ ಅದು ಇರಲಿ, ಅದ್ರ ಜೊತೆಗೆ ಕೃಷಿ ಸಾಕ್ಷರತೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಏನ್ ಬೆಳೆದ್ರೆ ಏನಾಕತಿ, ಯಾವ ತಳಿ ಬೆಳೆದ್ರೆ ಈ ಸಂದರ್ಭದೊಳಗ ನಮಗೆ ರೋಗ ಪೀಡಿತ ಆಗುದಿಲ್ಲ, ಆಮೇಲೆ ಜಾಸ್ತಿ ಕಳೆ ಬಂದಾಗ ಏನು ಮಾಡಬೇಕು, ಕಳೆ ನಾಶಕರಣ ಹೆಂಗೆ ಹೊಡಿಬೇಕು ಅಂದರೆ, ಇವತ್ತು ನಮ್ಮ ಮನೆ ಹೆಂಗೆ ನಾವು ರಕ್ಷಣೆ ಮಾಡ್ಕೋತೀವಿ, ನಮ್ಮ ಪೀಕನ ಹೆಂಗೆ ರಕ್ಷಣೆ ಮಾಡ್ಕೋಬೇಕು.

ಮಗ್ಗಿ ಬಿಡಿಸ್ಯಾರೀಗ ಕುಮಸೆಲ್ಲ ಕುತನೀಯ ಮಗ್ಗಿ ಬಿಡಿಸ್ಯಾರೀಗ ನಾರಿ ನಿನ್ನ ತವರವರು ನತ ತಂದಾರೀಗ ನಾರಿ ನಿನ್ನ ತವರವರು ನತ ತಂದಾರೀಗ ನಾತೆಲ್ಲ ಚಿತ್ತಾರ ಹಲ್ಲ ಬಿಡಿಸ್ಯಾರೀಗ ನಾತೆಲ್ಲ ಚಿತ್ತಾರ ಹಳ ಬಿಡಿಸ್ಯಾರೀಗ ನಾತೆಲ್ಲ ಚಿತ್ತಾರ ಹಳ್ಳ ಬಿಡಿಸ್ಯಾರೀಗ ನಾತೆಲ್ಲ ಚಿತ್ತಾರ ಹಳ್ಳ ಬಿಡಿಸ್ಯಾರೀಗ ನಾರಿ ನಿನ್ನ ತವರವರು ಉಂಗ್ರ ತಂದಾರೀಗ ನಾರಿ ನಿನ್ನ ತವರವರು ಉಂಗ್ರ ತಂದಾರೀಗ ಚಿತ್ತಾರ ಹಳ್ಳ ಚಾರೀಗ ಉಂಗ್ರೆಲ್ಲ ಚಿತ್ತಾರ ಹಳ್ಳ ಚಾರೀಗ ಉಂಗ್ರೆಲ್ಲ ಚಿತ್ತಾರ ಹಳ್ಳ ಚಾರೀಗ ಉಂಗ್ರೆಲ್ಲ ಚಿತ್ತಾರ ಹಳ್ಳ ಚಾರೀಗ ನಾರಿ ನಿನ್ನ ತವರವರು ದಂಡಿ ತಂದಾರೀಗ ನಾರಿ ನಿನ್ನ ತವರವರು ದಂಡಿ ತಂದಾರೀಗ ದಂಡೆಲ್ಲ ಹೂವನ ತೊಂಡಲ ಬಿಡಿಸ್ಯಾರೀಗ ದಂಡೆಲ್ಲ ಹೂವನ ತೊಂಡಲ ಬಿಡಿಸ್ಯಾರೀಗ ದಂಡೆಲ್ಲ ಹೂವನ ತೊಂಡಲ ಬಿಡಿಸ್ಯಾರೀಗ ದಂಡೆಲ್ಲ ಹೂವನ ತೊಂಡಲ ಬಿಡಿಸ್ಯಾರೀಗ ನಾರಿ ನಿನ್ನ ತವರವರು ಆತಿ ತಂದಾರೀಗ ನಾರಿ ನಿನ್ನ ತವರವರು ಆತಿ ತಂದಾರೀಗ ಆತೆಲ್ಲ ಪಂಚರತಿ ಆತಿ ಬೆಳಗ್ಯಾರೀಗ ಆತೆಲ್ಲ ಪಂಚರತಿ ಆತಿ ಬೆಳಗ್ಯಾರೀಗ ಪಂಚರತಿ ಆರ್ತಿ ಬೆಳಗ್ಯಾರೀಗ ಆರ್ತೆಲ್ಲ ಪಂಚರತಿ ಆರ್ತಿ ಬೆಳಗ್ಯಾರೀಗ ನಾರಿ ನಿನ್ನ ತವರವರು ಆರ್ತಿ ತಂದಾರೀಗ ನಾರಿ ನಿನ್ನ ತವರವರು ಆರ್ತಿ ತಂದಾರೀಗ ಆರ್ತೆಲ್ಲ ಪಂಚರತಿ ಆರ್ತಿ ಬೆಳಗ್ಯಾರೀಗ ಆತೆಲ್ಲ ಪಂಚರತಿ ಆತಿ ಬೆಳಗ್ಯಾರೀಗ ಆರ್ತೆಲ್ಲ ಪಂಚರತಿ ಆರ್ತಿ ಬೆಳಗ್ಯಾರೀಗ ಆರ್ತೆಲ್ಲ ಪಂಚರತಿ ಆರ್ತಿ ಬೆಳಗ್ಯಾರೀಗ ನಿನ್ನ ತವರವರು ಸಿರಿ ತಂದಾರೀಗ ನಾರಿ ನಿನ್ನ ತವರವರು ಸಿರಿ ತಂದಾರೀಗ ಸೀರೆಲ್ಲ ಜರತಾರ ಉಡಿಯ ತುಂಬ್ಯಾರೀಗ ಸೀರೆಲ್ಲ ಜರತಾರ ಉಡಿಯ ತುಂಬ್ಯಾರೀಗ ಸೀರೆಲ್ಲ ಜರತಾರ ಉಡಿಯ ತುಂಬ್ಯಾರೀಗ ಸೀರೆಲ್ಲ ಜರತಾರ ಉಡಿಯ ತುಂಬ್ಯಾರೀಗ ಇನ್ನೊಂದು ಸಂಪ್ರದಾಯದ ಪದ ರಾಮಲಿಂಗನ ಗುಡಿಯ ಅದಕ ಬಂಗಾರ ಚಡಿಯ ನಡೆಯವ ತಂಗಿ ಹೂವ ಇಡಿಯ ಶರಣ ಮಾಡೋನು ನಡಿಯ ನಡೆಯವ ತಂಗಿ ಹೂವ ಇಡಿಯ ಶರಣ ಮಾಡೋನು ನಡಿಯ ಸಂದೇ ಸಂದೇ ಅಲ್ಲ ನಿಂತಾವ ಬಸವಣ್ಣ ರಾಮಲಿಂಗನ ಗುಡಿಯ ಇದುವರೆಗೆ ಅಮೀನ್ಗಡದ ರಮೀಸಾ ಅತ್ತಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ವಲ್ಲ, ಈಗ ತಿಕೋಟಾದ ಗೌರವ ಮಾದಾರ್ ಮತ್ತು ಸಂಗಡಿಗರಿಂದ ಒಂದು ಚೋಡ್ತಿ ಪದ ಕೇಳೋಣಂತ. ಹಾಡಿದರೆ